ಇದನ್ನ ಅಭಿವೃದ್ಧಿಪಡಿಸಬೇಕಾಗತ್ತೆ. ಹೇಗಪ್ಪ ಅಂತಂದ್ರೆ, ತಂದಿರ್ತಕ್ಕಂಥ 1 ಕೆಜಿ ಆಗಲಿ, 1/2 ಕೆಜಿ ಆಗಲಿ ಟ್ರೈಕೋಡರ್ಮಾನ 500 ಕೆಜಿ ಈ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ಕಳಿತಿರ್ಬೇಕು ಅಂತದ್ರ ಜೊತೆಗೆ, ಅಥವಾ ಬೇವಿನಿಂಡಿ ಒಂದು 50 ಕೆಜಿ ಬೇವಿನಿಂಡಿ ಜೊತೆಗೆ ಆಗಲಿ, ಯಾವುದಾದ್ರೂ ಒಂದು ನೆರಳಿನಲ್ಲಿ ಮಿಶ್ರ ಮಾಡಿ ಅದನ್ನ ನೀರನ್ನು ಚಿಮುಕ್ಸ್ಬಿಟ್ಟು ಒಂದ್ ಕಡೆ ಇಡಬೇಕು. ಇದ್ರ ಮೇಲೆ ಗೋಣಿತಾಟ ಅಥವಾ ಪ್ಲಾಸ್ಟಿಕ್ ಹಾಳೆ ಹಾಕ್ಬಿಟ್ಟು 1 ವಾರ ಮುಚ್ಚಿಡಬೇಕಾಗತ್ತೆ. ಅಂದ್ರೇನು, ಈ ಕಳಿತ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಈ ದುಂಡಾಣು ಆಗ್ಲಿ ಅಥವಾ ಈ ಟ್ರೈಕೋಡರ್ಮ ಆಗ್ಲಿ ಹಾಕಿದ್ದೆ ಆಯ್ತು ಅಂದ್ರೆ ಅವು ಜಾಸ್ತಿ ಅಭಿವೃದ್ಧಿ ಹೊಂದ್ತವೆ. ಇದನ್ನ ಇನ್ನೊಂದ್ಸರಿ 1 ವಾರ ಆದ್ಮೇಲೆ ಇನ್ನೊಂದ್ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಹಾಕ್ಬಿಟ್ಟು ಚೆನ್ನಾಗಿ ಬೆರೆಸ್ಬಿಟ್ಟು ಮಿಶ್ರ ಮಾಡಿ ಈ ರೋಗ ನಿಯಂತ್ರಣಕ್ಕೆ ಉಪಯೋಗಿಸ್ಕೋಬೇಕಾಗುತ್ತೆ. ಅಂದ್ರೆ ಈ ರೀತಿಯಾಗಿ ನಾವು ಈ ಟ್ರೈಕೋಡರ್ಮಾವನ್ನು ಅಭಿವೃದ್ಧಿ ಪಡಿಸ್ಕೊಂಡ್ಮೇಲೆ ಹೌದು ಯಾವ್ಯಾವ ತೋಟಗಾರಿಕಾ ಬೆಳೆಗಳಲ್ಲಿ ಉಪಯೋಗಿಸಬಹುದು ಅಂತೀರಿ? ನಾನು ಆಗ್ಲೇ ಹೇಳಿದೆ, ಕೃಷಿ ಬೆಳೆಗಳಾದ ಎಲ್ಲದರ ಮೇಲೂ ಸಹ ಮಣ್ಣಿಂದ ಬರ್ತಕ್ಕಂಥ ರೋಗಗಳ ಬಗ್ಗೆ ಅವನ್ನ ನಿಯಂತ್ರಣ ಮಾಡಬಹುದು ಅಂತ ಹೇಳಿದೆ. ಅದೇ ತರನೇ ಖಂಡಿತವಾಗಿಯೂ ಸಹ ತೋಟಗಾರಿಕಾ ಬೆಳೆಗಳಾದ ಈ ತೆಂಗು ಆಗಲಿ, ಅಡಿಕೆ ಆಗಲಿ, ಕಾಳುಮೆಣಸು, ಬಾಳೆ, ಇದರಲ್ಲಿ ಬರ್ತಕ್ಕಂಥ ಈ ಅಣಬೆ ರೋಗ, ಕಾಂಡ ಸೊರಗುವ ರೋಗ ಅಥವಾ ಕಾಂಡ ಸೋರೋದು ರೋಗ, ಸೊರಗು ರೋಗ, ಆಮೇಲೆ ಗಡ್ಡೆ ಕೊಳೆ ರೋಗ, ಇಂತ ಮುಂತಾದ ರೋಗಾಣುಗಳು ಇರ್ತವೆ. ಅಂದ್ರೆ ಮಣ್ಣಿಂದ ಬರುವಂತ ಮಣ್ಣಿಂದ ಬರ್ತಕ್ಕಂತ ರೋಗಗಳು ರೋಗಾಣುಗಳು ಇವು ಒಳಗಡೆ ಸೇರ್ಬಿಟ್ಟು ರೋಗನ ತರಿಸೋದು. ಅದಕ್ಕಿಂತ ಮುಂಚೆ ಈ ಪ್ರತಿ ಗಿಡಕ್ಕೆ ನಾವು ಒಂದೊಂದು ಗಿಡಕ್ಕೆ ಹಾಕ್ಬೇಕು ಅಂತಂದ್ರೆ 20 ಗ್ರಾಮ್, ಇದು ಬೀಜೋಪಚಾರ ಮಾಡಿದ್ರೆ 4-10 ಗ್ರಾಮ್ ಹಾಕ್ಬೋದಾಯ್ತು. ಆದ್ರೆ ಈ ಬುಡಕ್ಕೆ ಪ್ರತಿ ಗಿಡಕ್ಕೆ ಗುಣಿ ತೆಗೆದ್ಬಿಟ್ಟು ಹಾಕೋದ್ರಿಂದ ಒಂದು 20 ಗ್ರಾಮ್ ಟ್ರೈಕೋಡರ್ಮಾನ ವರ್ಷಕ್ಕೆ 2 ಬಾರಿ ಈ ಗಿಡಗಳ ಬುಡಕ್ಕೆ ಮಣ್ಣಿಗೆ ಸೇರಿಸಿದ್ದೆ ಆಯ್ತು ಅಂತಂದ್ರೆ ಆದ್ರಿಂದ ನಮಗೆ ರೋಗದ ನಿಯಂತ್ರಣ ಸಾಧ್ಯ ಆಗುತ್ತೆ. ಇದಲ್ದಲೆ ಈ ತೋಟದ ಬೆಳೆಗಳು ಅಥವಾ ತರಕಾರಿ ಬೆಳೆಗಳು ಸಹ ಇದಾವೆ. ಈ ತರಕಾರಿ ಬೆಳೆಗಳನ್ನ ಒಂದೇ ಕಡೆ ಬೆಳೀತಾ ಇರ್ತಾರೆ, ಅಲ್ಲಿ ಸರ್ವೇ ಸಾಮಾನ್ಯವಾಗಿ ಈ ರೋಗಗಳು ರೋಗಾಣುಗಳು ಅಂತೂ ಇದ್ದೇ ಇರ್ತವೆ. ಅಂದ್ರೇನು, ಈ ಎಲೆ ಮೇಲ್ಗಡೆ ಬರ್ತಕ್ಕಂಥ ರೋಗ ಅದು, ಅಥವಾ ಮಣ್ಣಿಂದ ಬರ್ತಕ್ಕಂಥ ಬುಡಕೊಳೆ ಆಗಿರ್ಬೋದು, ಇಲ್ಲಾಂದ್ರೆ ಜಂತು ಹುಳುಗಳಾಗಿರ್ಬೋದು, ಇವೆಲ್ಲವೂ ಸಹ ಮಣ್ಣಲ್ಲಿರ್ತಕ್ಕಂಥ ರೋಗಾಣುಗಳನ್ನ ಹತೋಟಿ ಮಾಡೋದಕ್ಕೂ ಸಹ, ಅಂದ್ರೆ ಟೊಮೆಟೊ ಆಗಿರ್ಲಿ, ಮೆಣಸಿನಕಾಯಿ ಆಗಿರ್ಲಿ, ಈ ಸಸಿ ಮಡಿಯಲ್ಲಿ ಆ ಸಸಿ ಮಡಿಯಲ್ಲಿ ಸಾಯೋದಕ್ಕೆ ಬುಡಕೊಳೆ ರೋಗಗಳನ್ನ ನಿಯಂತ್ರಣ ಮಾಡೋದಕ್ಕೆ ಬೀಜೋಪಚಾರ ಮಾಡ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಮೊದಲೇ ಹೇಳದಂತೆ ನಾವು ಅಭಿವೃದ್ಧಿಪಡಿಸತಕ್ಕಂಥ ಟ್ರೈಕೋಡರ್ಮಾನ 10-20 ಕೆಜಿ ಒಂದು ಸ್ಕ್ವೇರ್ ಅದು 1/1 ಸ್ಕ್ವೇರ್ ಸಸಿ ಮಡಿಯನ್ನ ಚದರ ಮೀಟರ್ಗೆ ಒಂದು ಹಾಕ್ಬಿಟ್ಟು ಅದು ಮಣ್ಣಿನಲ್ಲಿ ಉಪಚಾರ ಅಥವಾ ಬೀಜೋಪಚಾರ ಮಾಡೋದು, ಇಲ್ಲಾಂದ್ರೆ ಮಣ್ಣಿಗೆ ಹಾಕ್ಬಿಟ್ಟು ಬೆರೆಸ್ಬಿಟ್ಟು ಆಮೇಲೆ ನೀರು ಹಾಕಿ ಆಮೇಲೆ ಈ ಸಸಿಗಳನ್ನ ನೆಡೋದಕ್ಕೆ ಅಥವಾ ಈ ಬೀಜಗಳನ್ನ ಹಾಕಿದ್ದೆ ಆಯ್ತು ಅಂದ್ರೆ ಅದರಿಂದ ರೋಗಗಳು ಬರೋದು ಕಡಿಮೆ ಆಗುತ್ತೆ. ಇನ್ನೊಂದು ಸೂಕ್ಷ್ಮಾಣುಜೀವಿ ಅಂದ್ರೆ ಈ ದಂಡಾಣು ಅಂದ್ರೆ ಸೂಡೋಮೋನಾಸ್ ಫ್ಲೋರೋಸೆನ್ಸ್ ಅಂತ ಕೇಳಿದ್ದೀವಿ. ಹೌದೌದು, ಇದರ ಉಪಯುಕ್ತತೆ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತಾರೆ. ಇದು ಟ್ರೈಕೋಡರ್ಮ ತರಾನೇ ಇನ್ನೊಂದು ದುಂಡಾಣು ಅಥವಾ ದಂಡಾಣು ಅಂತ ಹೇಳ್ತೀವಿ. ಟ್ರೈಕೋಡರ್ಮ ಶಿಲೀಂಧ್ರ, ಟ್ರೈಕೋಡರ್ಮ ಶಿಲೀಂಧ್ರ ಆಗುತ್ತೆ. ಇದು ದಂಡಾಣು ಅಥವಾ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಲ್ಲ ಅದಾಗಿರುತ್ತೆ. ಇದರ ಉಪಯುಕ್ತ ಅಂತಂದ್ರೆ ಇದು ಒಂಥರ ಜೈವಿಕ ಸೂಕ್ಷ್ಮ ಜೀವಿ. ಈ ಮಣ್ಣಲ್ಲಿ ರೋಗನಾಶಕ ಮಾಡದಲ್ದಲೆ, ಅಂದ್ರೇನು ಮೊದಲೇ ಬೆರೆಸಿದ್ದೇ ಆಯ್ತು ಅಂತಂದ್ರೆ ರೋಗನಾಶಕ ರೋಗಾಣುಗಳನ್ನ ಕಡಿಮೆ ಮಾಡುತ್ತೆ. ಇದಲ್ದಲೆ ಈ ನೇರವಾಗಿ ಈ ಸಸ್ಯಗಳಿಗೆ ಹಬ್ಬತಕ್ಕಂತ ರೋಗ ನಾಶ ಮಾಡೋದಲ್ದಲೇನೆ ಬೆಳವಣಿಗೆ ಹೆಚ್ಚಿಸುತ್ತೆ, ಅಂದ್ರೆ ಗ್ರೋತ್ ಪ್ರಮೋಷನ್ ಅಂತ ಹೇಳ್ತೀವಿ, ಅಥವಾ ಇಳುವರಿನೂ ಸಹ ಹೆಚ್ಚಾಗೋದು ಕಂಡು ಬಂದಿದೆ ಇದನ್ನ ಹಾಕಿದ್ದೆ ಆಯ್ತು ಅಂದ್ರೆ. ಯಾಕಂದ್ರೆ ಮಣ್ಣಲ್ಲಿರ್ತಕ್ಕಂಥದ್ದು ಈ ರೋಗಾಣುಗಳನ್ನ ಕಡಿಮೆ ಮಾಡುತ್ತೆ, ಮತ್ತೆ ಈ ಸಾವಯವ ಕೃಷಿ ಮತ್ತೆ ಅದರಲ್ಲಿ ಉಪಯೋಗಿಸಿದಾಗ ಬೇರೆ ಅಣುಗಳಿಗೂ ಸಹ ಇದು ಒಂದು ಪ್ರಚೋದನೆ ಮಾಡೋದ್ರಿಂದ ಮತ್ತೆ ಇಳುವರಿನ ಸಹ ಹೆಚ್ಚಾಗಂಗೆ ಕಾಣುತ್ತೆ. ಇನ್ನೊಂದು, ಈ ಸೂಕ್ಷ್ಮ ಜೀವಿನ ಮಣ್ಣಿಂದ ಪ್ರತ್ಯೇಕ ಮಾಡಿಬಿಟ್ಟು ಕೃತಕ ಆಹಾರದಲ್ಲಿ ಬೆಳೆಸ್ತಾರೆ. ಯಾಕೆಂದ್ರೆ ಹೌದು, ಇದೊಂದು ಲ್ಯಾಬೊರೇಟರಿಯಲ್ಲಿ ಮಾಡಿರ್ತಕ್ಕಂಥದ್ದು, ಮತ್ತೆ ಒಂದು ಲಿಕ್ವಿಡ್ ಆಗಿ ಸಿಗುತ್ತೆ, ಇಲ್ಲ ಅಂತಂದ್ರೆ ಘನ ರೂಪದಲ್ಲೂ ಸಹ ಸಿಗುತ್ತೆ. ಹೆಚ್ಚಿನದಾಗಿ ಲಿಕ್ವಿಡ್ ಆಗಿ ಇತ್ತೀಚಿನ ದಿನಗಳಲ್ಲಿ ದ್ರವ ರೂಪದಲ್ಲೂ ಸಹ ಸಿಗ್ತಾ ಇರೋದ್ರಿಂದ ಇದನ್ನು ಅಂದ್ರೇನು ತಾವು ತರಬೇಕಾದ್ರೆ ಅಥವಾ ತಂದು ಬೇರೆದಕ್ಕೆ ಬೆರೆಸೋದಕ್ಕಿಂತ ಮುಂಚೆ ಅಭಿವೃದ್ಧಿ ಪಡಿಸಿದ ಮೇಲೆ ಇದನ್ನ ಬೆಳೆಸಬೇಕಾಗುತ್ತೆ ಅಥವಾ ಉಪಯೋಗಿಸಬೇಕಾಗುತ್ತೆ. ಈಗ ಈ ಸೂಡೋಮೋನಾಸ್ ಫ್ಲೋರೋಸೆನ್ಸ್ ಸೂಕ್ಷ್ಮಾಣುಜೀವಿಯನ್ನ ಹೌದು ನಾವು ಯಾವ ರೀತಿ ಬಳಸ್ಕೋಬಹುದು ಅಂತ? ಇದು ಟ್ರೈಕೋಡರ್ಮ ತರನೇ, ಒಂದು ಈ ಸೂಡೋಮೋನಾಸ್ ನ ಬೀಜಕ್ಕೆ 4 ಗ್ರಾಮ್ 1 ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಬೇಕಾಗುತ್ತೆ. ಅಂದ್ರೆ ದ್ರವ ರೂಪದಲ್ಲಿತ್ತು ಅಂತಂದ್ರೆ ಬೆರೆಸಬಹುದು, ಬೀಜ ಜೊತೆಗೆ ಬೆರೆಸಬಹುದು. ಇಲ್ಲ ಅಂತಂದ್ರೆ ಈ ಸಸಿಗಳನ್ನ ಏನಾದರೂ ಇತ್ತು ಅಂತಂದ್ರೆ ಹೆಚ್ಚಿನದಾಗಿ ಈಗ ತರಕಾರಿ ಬೆಳೆಗಳು ಅಥವಾ ಪ್ಲಾಂಟೇಷನ್ ಕ್ರಾಪ್ಸ್ ಇಂಥದ್ರ ಬಗ್ಗೆ ಉಪಯೋಗಿಸೋದ್ರಿಂದ ಈ ದ್ರವ ರೂಪದಲ್ಲಿರ್ತಕ್ಕಂಥದನ್ನ ಒಂದು ದ್ರಾವಣ ಮಾಡಿಕೊಂಡು ಅದನ್ನ ಈ ದುಂಡಾಣಯುಕ್ತ ದ್ರಾವಣ ಮಾಡಿದ್ರಲ್ಲಿ ಈ ಸಸಿಗಳನ್ನ ಮತ್ತೆ ಈ ಬೆಳೆಗಳನ್ನ ಒಳಗಡೆ ಅದ್ಬಿಟ್ಟು ಒಂದು ಅರ್ಧ ಗಂಟೆ ಕಾಲ ಇಟ್ಟು ಆಮೇಲೆ ದನ ಈ ಬಿತ್ತನೆಗೆ ಉಪಯೋಗಿಸ್ಕೋಬಹುದು. ಇದಲ್ಲದೆ ಈ ದ್ರಾವಣ ಏನಾದರೂ ಚೆನ್ನಾಗಿತ್ತು ಅಥವಾ ಒಳ್ಳೇದು ಸಿಕ್ಕಿತ್ತು ಅಂತಂದ್ರೆ ಇದನ್ನ ದ್ರವ ರೂಪದಲ್ಲಿರೋದ್ರಿಂದ ಸಹ ಸಿಂಪರಣೆ ಮಾಡಬಹುದು, ಎಲೆಗಳ ಮೇಲೆ ಸಿಂಪರಣೆ ಮಾಡಬಹುದು ಅಥವಾ ಕಾಂಡ ಮತ್ತೆ ಈ ಬುಡದಲ್ಲಿಯೂ ಸಹ ಹಾಕಬಹುದು. ಹಾಕಿದ್ದೆ ಆಯ್ತು ಅಂದ್ರೆ ಇದರಿಂದ ಈ ರೋಗ ಹತೋಟಿ ಮಾಡೋದು ಕಂಡು ಬಂದಿದೆ. ಈಗ ತಾವು ಈ ಬೆಳೆಗಳಲ್ಲಿ ಬರುವಂತ ಮುಖ್ಯವಾದ ರೋಗಾಣುಗಳು ಶಿಲೀಂಧ್ರ ಮತ್ತೆ ಈ ದುಂಡಾಣುಗಳನ್ನ ಯಾವ ರೀತಿ ನಿಯಂತ್ರಿಸೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಹೌದು, ಈಗ ತೋಟ ಮತ್ತೆ ತರಕಾರಿ ಬೆಳೆಗಳಲ್ಲಿ ಜಂತುಹುಳುಗಳು ಕೂಡ ಕಂಡು ಬರ್ತವೆ, ಇವುಗಳ ನಿರ್ವಹಣೆ ಹೇಗೆ ಅಂತ? ಹೌದು, ನಾನು ಮೊದಲೇ ಹೇಳ್ಬೇಕಾದ್ರೆ ತಮ್ಗೆ ಹೇಳಿದ್ರೆ ಈ ಜಂತುಹುಳುಗಳು ಒಂದ್ ಸ್ವಲ್ಪ ಜಾಸ್ತಿಯಾಗಿ ದುಂಡುಹುಳುಗಳು ಜಂತುಹುಳುಗಳು ಇವು ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ತವೆ ಅಂತಂದ್ಬಿಟ್ಟು ನಾನು ಹೇಳಿದೆ. ಈ ಜಂತುಹುಳುಗಳು ಈ ಕೃಷಿ ಬೆಳೆಯಲ್ಲಿ ಬರ್ತವೆ, ಆದ್ರೆ ಜಾಸ್ತಿಯಾಗಿ ಬರ್ತಾಯಿರ್ತಕ್ಕಂಥ ತರಕಾರಿ ಮತ್ತೆ ತೋಟದ ಬೆಳೆಗಳಲ್ಲಿ ಸ್ವಲ್ಪ ಹೆಚ್ಚಿನದಾಗಿ ಬರ್ತವೆ. ಯಾಕೆ ತಂಪಿರುತ್ತೆ, ಆಮೇಲೆ ವರ್ಷಾನುಗಟ್ಲೆ ಅದೇ ಬೆಳೀತಾನೆ ಇರ್ತಾರೆ, ಈ ಸಾವಯವ ಅಂಶಗಳು ಸಹ ಜಾಸ್ತಿ ಸಿಗ್ತಾ ಇರ್ತದ್ರಿಂದ ಈ ರೋಗಾಣುಗಳನ್ನ ನಾವು ನಿರ್ವಹಣೆ ಮಾಡಬೇಕು. ಅಂದ್ರೆ ಮೊದಲು ಹೇಳದಂತೆ ಟ್ರೈಕೋಡರ್ಮಾ ಉಪಯೋಗಿಸ್ಬೋದು, ಇಲ್ಲಾಂದ್ರೆ ಸೂಡೋಮೊನಾಸ್ ಅಂತ ಸಿಗ್ತಾ ಇರತಕ್ಕಂಥ ಸೂಕ್ಷ್ಮಾಣುಗಳನ್ನು ಸಹ ಉಪಯೋಗಿಸ್ಬೋದು. ಇದಲ್ಲದೆ ಉಪಯುಕ್ತ ಜೀವಿಗಳಾದ ಮತ್ತೆ ಬೇರೆ ಇದಾವೆ, ನಾನು ಮೊದಲು ಹೇಳಿದಾಗೆ ಪ್ಯಾಶ್ಚೂರಿಯಾ ಅಂತಿದೆ, ಪೆಸ್ಲೋಮೈಸಿಸ್ ಅಂತಿದೆ, ಇದು ವಿಶ್ವವಿದ್ಯಾಲಯಗಳಲ್ಲಿ ಅಥವಾ ಒಂದು ಅರಸಿಗಳಲ್ಲಿ ಇವು ಸಿಗ್ತವೆ. ಒಟ್ಟಿಸಿಲಿಯಮ್, ಗ್ಲೋಕ್ಲೇಡಿಯಮ್, ಗ್ಲೋಮಸ್ ಅಂತ ಸೂಕ್ಷ್ಮಾಣು ಜೀವಿಗಳಿದಾವೆ, ಇವನ್ನು ಸಹ ನಾವು ಮಣ್ಣಿಗೆ ಬೆರೆಸೋದಾಗ್ಬೋದು, ಇಲ್ಲಾಂದ್ರೆ ಮಾಡೋದಕ್ಕಿಂತ ಮುಂಚೆ ಅಂದ್ರೆ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಈ ಜಂತು ಹುಳುಗಳನ್ನ ನಾಶಕ್ಕೆ ಅಥವಾ ನಿಯಂತ್ರಣಕ್ಕೆ ಈ ಬೀಜೋಪಚಾರ ಮಾಡಿಬಿಟ್ಟು ಸಹ ನಾವು ಬಳಸಬಹುದಾಗುತ್ತೆ. ಮತ್ತೆ ಈ ಜೈವಿಕ ನಿಯಂತ್ರಣ ಸೂಕ್ಷ್ಮ ಜೀವಿಗಳಿದಾವಲ್ಲ, ಹೌದು, ಇವುಗಳನ್ನ ಬಳಸುವಾಗ ನಾವು ಏನಾದರೂ ಮುನ್ನೆಚ್ಚರಿಕೆ ವಹಿಸಬೇಕಾಗುತ್ತೆ ಡಾಕ್ಟರ್? ಹಾ ಹೌದು, ನೋಡಿ ನಾವು ಸರ್ವೇ ಸಾಮಾನ್ಯವಾಗಿ ಈಗೆಲ್ಲ ಹೇಳ್ತಾ ಇದ್ದೀವಿ ಈ ಜೈವಿಕ ನಿಯಂತ್ರಣ ಬಹಳ ಒಳ್ಳೇದು, ಇದನ್ನ ಪಾಲಿಸಬೇಕಾದ ಒಂದು ಮುನ್ನೆಚ್ಚರಿಕೆ ಕ್ರಮ ಉಪಯೋಗಿಸ್ಕೊಂಡು ಅಥವಾ ಕ್ರಮಗಳನ್ನ ತಗೊಂಡು ನೀವು ಮಾಡಿದ್ದೆ ಆಯ್ತು ಅಂದ್ರೆ ಈ ಉತ್ತಮ ಫಲಿತಾಂಶ ಸಿಗುತ್ತೆ ಅಂತ ಹೇಳ್ತೀವಿ. ಯಾಕಪ್ಪ ಅಂದ್ರೆ ಈ ಒಳ್ಳೆ ಗುಣಮಟ್ಟದಲ್ಲಿರ್ತಕ್ಕಂತ ಈ ಜೈವಿಕ ಸೂಕ್ಷ್ಮಾಣು ಜೀವಿಗಳನ್ನ ನಾವು ಒಳ್ಳೆ ಕಡೆಯಿಂದ ತಂದು ಅಥವಾ ಎಕ್ಸ್ಪೈರಿ ಆಗಿರಲಿಲ್ಲ ಅಂತವನ್ನ ನಾವು ಉಪಯೋಗಿಸಿದ್ದೆ ಆಯ್ತು ಅಂದ್ರೆ ನಮಗೆ ರೋಗದ ನಿರ್ವಹಣೆ ಸರ್ವೇ ಸಾಮಾನ್ಯವಾಗಿ ಚೆನ್ನಾಗಿ ಬರ್ತದೆ. ಇದಲ್ಲದೆ ಈ ಜೈವಿಕ ನಾಶಕಗಳನ್ನ ಬಳಸೋದಕ್ಕಿಂತ ಮುಂಚೆ ಅಥವಾ ಬಳಸುವಾಗ ಈ ಮಣ್ಣಲ್ಲಿ ಒಂದ್ ಸ್ವಲ್ಪ ತೇವಾಂಶ ಇರಬೇಕು, ಯಾಕಂದ್ರೆ ಅವು ಜೀವಿಗಳು ಮತ್ತು ವಿಶೇಷವಾಗಿ ಶಿಲೀಂಧ್ರದ ಅಭಿವೃದ್ಧಿಗೆ ಬಹಳ ಬೇಕಾಗುತ್ತೆ. ಮತ್ತೆ ಒಂದು ಸಾಕಷ್ಟು ಪ್ರಮಾಣದಲ್ಲಿ ಒಂದು ಆರ್ಗ್ಯಾನಿಕ್ ಮ್ಯಾಟರ್ ಅಂದ್ರೆ ಸಾವಯವ ವಸ್ತು ಇರಬೇಕು, ಈಗ FIM ಆಗಿರ್ಬೋದು ಅಥವಾ ಹಿಂಡಿ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಸಾವಯವ ವಸ್ತುಗಳಾದ್ರೂ ಇತ್ತು ಅಂತಂದ್ರೆ ಅವು ಚೆನ್ನಾಗಿ ಅಭಿವೃದ್ಧಿ ಹೊತ್ತವೆ. ಅಂದ್ರೆ ರೋಗಾಣುಗಳು ಬರೋದಕ್ಕಿಂತ ಮುಂಚೆ ಈ ಸೂಕ್ಷ್ಮಾಣು ಜೀವಿಗಳು ಜಾಸ್ತಿ ಹರಡಿಕೊಂಡು ರೋಗಾಣುಗಳು ಹತ್ರ ಬರೋದಕ್ಕೆ ಬಿಡೋದಿಲ್ಲ. ಅವು ಇನ್ನೊಂದು ಈ ಸಾವಯವ ವಸ್ತು ಇತ್ತು ಅಂತಂದ್ರೆ ಅದ್ರ ಜೊತೆಗೆ ಇವು ಅಭಿವೃದ್ಧಿ ಹೊಂದಾಗ ಒಂದು ವಿಷ ಅವನ್ನೆಲ್ಲ ಇದು ಮಾಡಿದ ಅದ್ರೂ ನಮಗೆ ವಿಷ ಆಗೋದಿಲ್ಲ, ಆದ್ರೆ ಬೇರೆ ರೋಗಾಣುಗಳಿಗೆ ಇದು ಮಾಡ್ತಕ್ಕಂತ ಈ ಸರ್ವಿಸ್ತಕ್ಕಂತ ಈ ವಿಷ ವಸ್ತುಗಳು ಶಿಲೀಂಧ್ರಗಳ ಸಂಖ್ಯೆ ಹೆಚ್ಚಾಗಿ ರೋಗಾಣುಗಳನ್ನ ಅವು ಪ್ರತಿಬಂಧಿಸ್ತವೆ. ಹೌದು, ಅದಕ್ಕೋಸ್ಕರ ನಾವು ಸಾಕಷ್ಟು ಪ್ರಮಾಣದಲ್ಲಿ ಸಾವಯವ ವಸ್ತು ಇರೋಂಗೆ ನಾವು ನೋಡ್ಕೋಬೇಕು. ಇದಲ್ದಲೆ ಈ ಹಾಕೋದಕ್ಕಿಂತ ಮುಂಚೆ ಅಂದ್ರೆ ಮೇ ಜೂನ್ ನಲ್ಲಿ ಮಳೆ ಬರುತ್ತೆ, ಅಂತ ಸಮಯದಲ್ಲಿ ಮೊದಲನೇ ಕಂತು ಹಾಕ್ಬಹುದು, ಇಲ್ಲ ಅಂತಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲೂ ಸಹ ಎರಡನೇ ಕಂತು ಕೊಟ್ಟಿದ್ದೆ ಆಯ್ತು ಅಂದ್ರೆ ಈ ಸಾವಯವ ಗೊಬ್ಬರಗಳ ಜೊತೆಗೆ ಕೊಟ್ಟಿದ್ದೆ ಆಯ್ತು ಅಂತಂದ್ರೆ ಹೆಚ್ಚು ಪರಿಣಾಮ ಬರುತ್ತೆ, ಮತ್ತೆ ಇದರಿಂದ ರೋಗದ ಬಾಧೆ ಸಹ ಬಹಳ ಕಡಿಮೆ ಆಗುತ್ತೆ ಅಂತ ಕಂಡು ಬಂದಿದೆ. ಇದನ್ನ ಸರ್ವೇ ಸಾಮಾನ್ಯವಾಗಿ ನಮ್ಮ ಜನಗಳು ಸಾವಯವ ಕೃಷಿಯಲ್ಲಿರ್ತಕ್ಕಂಥವ್ರು ಅಲ್ಲಲ್ಲೇ ಬೆಳೆಸ್ಕೊಂಡು ಹೆಚ್ಚಿನದಾಗಿ ಅಭಿವೃದ್ಧಿ ಮಾಡಿಬಿಟ್ಟು ಇದನ್ನ ತೊಡಸ್ಕೊಂಡಿದ್ದೆ ಆಯ್ತು ಅಂದ್ರೆ ಇದರಿಂದ ರೋಗಾಣುಗಳ ಸಂಖ್ಯೆನೂ ಕಡಿಮೆ ಆಗುತ್ತೆ, ರೋಗಗಳ ಹತೋಟಿನೂ ಸಹ ಸಾಧ್ಯ ಅಂತ ಕಂಡು ಬಂದಿದೆ. ತಾವು ಬಹಳ ಸೂಕ್ಷ್ಮವಾಗಿ ಹೇಳಿದ್ರಿ ಯಥೇಚ್ಛವಾಗಿ ಸಾವಯವ ಗೊಬ್ಬರವನ್ನ ರೈತರು ಬಳಸಬೇಕು ಅಂತ. ಹೌದು, ಸಾವಯವ ಗೊಬ್ಬರ ಹಾಕಿದಾಗ ತಂತಾನೆ ಈ ಉಪಯೋಗಕಾರಿ ಶಿಲೀಂಧ್ರಗಳು ಬೆಳೀತವೆ. ಹೌದು, ಅದು ಬೆಳೆದ್ಮೇಲೆ ಏನಾಗುತ್ತೆ, ಬೇರೆ ರೋಗಾಣು ಶಿಲೀಂಧ್ರಗಳಾಗ್ಬೋದು ಅಥವಾ ದಂಡಾಣುಗಳಾಗ್ಬೋದು, ಅವುಗಳ ಒಂದು ಚಟುವಟಿಕೆಯನ್ನ ನಿಯಂತ್ರಿಸ್ತವೆ. ಅದರಿಂದ ರೈತ ಬಾಂಧವರು ಈ ಹೆಚ್ಚೆಚ್ಚು ಒಳ್ಳೆಯ ಗುಣಮಟ್ಟದ ಸಾವಯವ ಗೊಬ್ಬರವನ್ನ ಬೆಳೆಗಳಿಗೆ ಬಳಸೋದನ್ನ ಚೆನ್ನಾಗಿ ಮಾಡಬೇಕಾಗುತ್ತೆ. ಹೌದು, ಆದ್ರಿಂದ ನಮ್ಮ ರೈತ ಬಾಂಧವರಿಗೆ ಈ ಜೈವಿಕ ರೋಗ ನಿಯಂತ್ರಣದ ಬಗ್ಗೆ ಒಳ್ಳೆಯ ಮಾಹಿತಿ ಮಾಡಿಕೊಟ್ರೆ ಡಾಕ್ಟರ್. ನಮಸ್ಕಾರ. ನಮಸ್ಕಾರ. ಈಗ ಜೀವಸಾರ ಕುರಿತು ಮಾಹಿತಿ. ಉತ್ಪಾದನೆಯಲ್ಲಿ ಸ್ಥಿರತೆ ಕಾಪಾಡಿಕೊಳ್ಬೇಕಾದ್ರೆ ಹಲವಾರು ಕೃಷಿ ಪರಿಕರಗಳನ್ನು ಉಪಯೋಗಿಸಬೇಕಾಗತ್ತೆ. ಬೆಳೆಯ ಸ್ಥಿರತೆಯನ್ನ ಕಾಪಾಡಿಕೊಳ್ಳೋದ್ರಲ್ಲಿ ನಿರಂತರವಾಗಿ ರಾಸಾಯನಿಕಗಳನ್ನು ಉಪಯೋಗಿಸಿದಂತ ಪರಿಣಾಮವಾಗಿ ಇವತ್ತು ನಮ್ಮ ರೈತರು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಈ ಸಮಸ್ಯೆಗಳನ್ನ ನಾವು ಪರಿಶೀಲನೆ ಮಾಡಿದಾಗ ಮುಖ್ಯವಾಗಿ ಕೆಲವೊಂದು ಅಂಶಗಳನ್ನು ನಾವು ಕಾಣಬಹುದು. ಈ ರಾಸಾಯನಿಕ ಪರಿಕರಗಳು ಅಂದರೆ ಗೊಬ್ಬರಗಳಾಗಬಹುದು, ಈ ಸಸ್ಯ ಸಂರಕ್ಷಣಾ ಔಷಧಿಗಳಾಗಬಹುದು, ಇವುಗಳ ಬಳಕೆಯಿಂದ ಭೂಮಿಯ ಫಲವತ್ತತೆ ಕಡಿಮೆಯಾಗಿದೆ ಮತ್ತು ಮಣ್ಣು ಕಲುಷಿತವಾಗಿದೆ. ಸಸ್ಯ ರೋಗನಾಶಿಗಳಿಗೆ ನಿರೋಧಕತೆಯನ್ನು ಬೆಳೆಸಿಕೊಂಡಂಥ ಈ ಸಸ್ಯ ರೋಗಾಣುಗಳು ಇವತ್ತು ಹೆಚ್ಚಾಗಿದ್ದಾವೆ. ಕೀಟನಾಶಕಗಳಿಗೆ ನಿರೋಧಕತೆಯನ್ನು ಬೆಳೆಸಿಕೊಂಡಂಥ ಕೀಟಪೀಡೆಗಳು ಕೂಡ ಇವತ್ತು ಹೆಚ್ಚಾಗಿದ್ದಾವೆ. ಮತ್ತು ಸಸ್ಯ ಸಂರಕ್ಷಣಾ ಚಟುವಟಿಕೆಗಳಿಗೆ ತಗಲುವಂಥ ಅತಿಯಾದ ವೆಚ್ಚ, ಇದು ಕೂಡ ಬಹಳ ಮುಖ್ಯವಾದಂಥ ಅಂಶ. ಈ ಎಲ್ಲ ಸಮಸ್ಯೆಗಳನ್ನು ನಿವಾರಿಸೋದಕ್ಕೆ ಸಾವಯವ ಕೃಷಿ ಒಂದು ಮುಖ್ಯವಾದಂಥ ಪರಿಹಾರವಾಗಿದೆ. ಅದರಲ್ಲೂ ಸಾವಯವ ಕೃಷಿಯಲ್ಲಿ ಜೀವಸಾರದ ಬಳಕೆ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಆಗುತ್ತೆ. ನಮ್ಮ ಪೂರ್ವಜರು ಅನಾದಿ ಕಾಲದಿಂದಲೂ ನಡೆಸಿಕೊಂಡು ಬಂದಂಥ ಈ ಸಾವಯವ ಕೃಷಿಯನ್ನು ಕ್ರಮೇಣವಾಗಿ ಈ ರಾಸಾಯನಿಕ ಕೃಷಿ ಆಕ್ರಮಿಸಿಕೊಂತು. ಆದರೆ ಇತ್ತೀಚಿನ ದಿನಗಳಲ್ಲಿ ರಾಸಾಯನಿಕ ಕೃಷಿಯಿಂದ ಸಮಸ್ಯೆಗಳನ್ನು ಎದುರಿಸಿರುವಂಥ ರೈತರು ಮತ್ತು ರಾಸಾಯನಿಕ ಬಳಕೆಯಿಂದ ಬೆಳೆದಂಥ ಪದಾರ್ಥಗಳನ್ನು ತಿಂದು ಆರೋಗ್ಯ ಹಾನಿಯಾಗಿರುವಂಥ ಗ್ರಾಹಕರು ಸಾವಯವ ಕೃಷಿ ಮತ್ತು ಅದರಿಂದ ಬರುವಂಥ ಲಾಭಗಳ ಕಡೆಗೆ ಮುಖ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಜೀವಸಾರ ಸಾವಯವ ಕೃಷಿಯಲ್ಲಿ ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ. ಈ ಜೀವಸಾರವನ್ನು ಮುಖ್ಯವಾಗಿ ನೀರಾವರಿಯಲ್ಲಿ ಬೆಳೆಯುವಂಥ ಬೆಳೆಗಳು ಮತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಬಹಳ ಯಶಸ್ವಿಯಾಗಿ ನಾವು ಬಳಸ್ಕೋಬಹುದು. ಕೃಷಿ ತ್ಯಾಜ್ಯಗಳು, ಕಳೆಗಳು, ಹಸಿರೆಲೆಯಂಥ ಈ ಸಸ್ಯಜನ್ಯ ವಸ್ತುಗಳನ್ನು ಜೈವಿಕ ಅನಿಲ ಘಟಕಗಳಿಂದ ಹೊರಗಡೆ ಬರುವಂಥ ರಾಡಿ ಅಥವಾ ಸಗಣಿ ಮತ್ತು ಗೋಮೂತ್ರಗಳನ್ನು ಮಿಶ್ರ ಮಾಡಿ ಜೈವಿಕ ಸ್ಥಾವರಗಳ ಮುಖಾಂತರ ನೀರಿನೊಂದಿಗೆ ಪಚನಗೊಳಿಸಿ ನಂತರ ಸೋಸಿ ಪಡೆದಂಥ ಪೋಷಕಾಂಶಯುಕ್ತ ನೀರನ್ನೇ ಈ ಜೀವಸಾರ. ಈ ರೀತಿಯಾಗಿ ಕೃಷಿ ತ್ಯಾಜ್ಯಗಳು, ಸಗಣಿ, ಗೋಮೂತ್ರದಂತಹ ಸಾವಯವ ಪದಾರ್ಥಗಳನ್ನು ನೀರಿನಲ್ಲಿ ಕರಗಿಸಿ ಪಡೆದಂಥ ಜೀವಸಾರದಲ್ಲಿ ಬೆಳೆಗಳಿಗೆ ಬೇಕಾದ ಹಲವಾರು ಸಸ್ಯ ಪ್ರಚೋದಕ ಪದಾರ್ಥಗಳು, ರೋಗ ನಿರೋಧಕ ಪದಾರ್ಥಗಳು, ಕೀಟ ನಿರೋಧಕ ಅಂಶಗಳು ಮತ್ತು ಸಸ್ಯ ಬೆಳವಣಿಗೆಗೆ ಬೇಕಾದಂಥ ಲಘು ಪೋಷಕಾಂಶಗಳು ಇದ್ದಾವೆ. ಇಂತಹ ಪೋಷಕಾಂಶಯುಕ್ತ ಜೀವಸಾರವನ್ನು ನೀರಾವರಿ ಮುಖಾಂತರ ನಾವು ಬೆಳೆಗಳಿಗೆ ಕೊಡೋದ್ರಿಂದ ಸಸ್ಯಗಳು ಇವುಗಳನ್ನು ಬೇರುಗಳ ಮೂಲಕ ಸುಲಭವಾಗಿ, ಶೀಘ್ರವಾಗಿ, ಪೋಷಕಾಂಶಗಳು ನಷ್ಟವಾಗದ ರೀತಿಯಲ್ಲಿ ಸಮರ್ಥವಾಗಿ ಹೀರಿ ಆರೋಗ್ಯವಾಗಿ ಬೆಳೀತವೆ. ಹಾಗೆಯೇ ಆರೋಗ್ಯವಂತ ಸಸ್ಯ ಉತ್ತಮವಾದಂಥ ಇಳುವರಿಯನ್ನು ಕೊಡುತ್ತೆ. ಜೀವಸಾರದಲ್ಲಿ ಸಾವಯವ ಪದಾರ್ಥಗಳನ್ನು ಕರಗಿಸುವಂಥ ಹಲವಾರು ವಿಧದ ಅಸಂಖ್ಯಾತ ಬಹುಪಯೋಗಿ ಸೂಕ್ಷ್ಮಾಣುಜೀವಿಗಳು ಇದ್ದಾವೆ. ಅವುಗಳು ವಿವಿಧ ಪ್ರಕಾರದ ಕಿಣ್ವಗಳನ್ನು ಸ್ರವಿಸಿ ಸಾವಯವ ಪದಾರ್ಥದಲ್ಲಿರುವಂಥ ಪೋಷಕಾಂಶಗಳನ್ನು ಬಿಡುಗಡೆ ಮಾಡ್ತವೆ. ಹೀಗೆ ಪೋಷಕಾಂಶಗಳು ಬಿಡುಗಡೆಗೊಂಡಂಥ ನೀರನ್ನು ನಾವು ಬೆಳೆಗಳಿಗೆ ಕೊಟ್ಟಾಗ ಅವು ತ್ವರಿತವಾಗಿ ಸ್ಪಂದಿಸ್ತವೆ. ಇಂತಹ ನೀರನ್ನು ಜೀವಸಾರ ಅಂತ ನಾವು ಕರೆಯೋದಕ್ಕೆ ಮುಖ್ಯ ಕಾರಣ ಅಂದರೆ ಅದರಲ್ಲಿರುವಂಥ ಈ ಸಾವಯವ ಪದಾರ್ಥಗಳಿಂದ ಪಡೆದಂಥ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಮತ್ತು ಜೀವಂತ ಇರುವಂಥ ಸೂಕ್ಷ್ಮಜೀವಿಗಳು ಸದಾ ಕ್ರಿಯಾಶೀಲವಾಗಿರೋದು ಮುಖ್ಯವಾಗುತ್ತೆ. ಈ ಜೀವಸಾರದ ಉತ್ಪಾದನಾ ಘಟಕ ಕೂಡ ಬಹಳ ಮುಖ್ಯವಾದ್ದು. ಈ ಜೀವಸಾರ ಉತ್ಪಾದನಾ ಘಟಕ ಸಾವಯವ ಪದಾರ್ಥಗಳನ್ನು ಉಪಯುಕ್ತ ಸೂಕ್ಷ್ಮಜೀವಿಗಳ ಸಹಯೋಗದಿಂದ ಪಚನಗೊಳಿಸೋದಕ್ಕೆ ಬಳಸುವಂಥ ಒಂದು ಸಾಧನ. ಸಾಮಾನ್ಯವಾಗಿ ಇದನ್ನು ಜೈವಿಕ ಸ್ಥಾವರ ಅಥವಾ ಆಂಗ್ಲ ಭಾಷೆಯಲ್ಲಿ ಬಯೋಡೈಜೆಸ್ಟರ್ ಎಂಬುದಾಗಿ ನಾವು ಕರಿತೇವೆ. ಜೀವಸಾರ ಉತ್ಪಾದನಾ ಘಟಕವನ್ನು ಇಟ್ಟಿಗೆ, ಮರಳು ಮತ್ತು ಸಿಮೆಂಟನ್ನ ಉಪಯೋಗಿಸಿ ನಿರ್ಮಾಣ ಮಾಡ್ಕೋಬಹುದು ಅಥವಾ ಇದಕ್ಕಾಗಿ ಕಲ್ಲು ಚಪ್ಪಡಿಗಳಿಂದ ತಯಾರಿಸಿದಂಥ ತೊಟ್ಟಿ ಅಥವಾ ದೊಡ್ಡ ಪ್ರಮಾಣದ ಪ್ಲಾಸ್ಟಿಕ್ ಡ್ರಮ್ಗಳನ್ನು ಕೂಡ ಬಳಸ್ಕೋಬಹುದು. ಜೀವಸಾರ ಉತ್ಪಾದನಾ ಘಟಕವನ್ನು ಲಭ್ಯವಿರುವಂಥ ಸಾವಯವ ಪದಾರ್ಥಗಳು ಅಂದರೆ ಕೃಷಿ ತ್ಯಾಜ್ಯಗಳು ಮತ್ತು ಅವಶ್ಯಕತೆ ಇರುವಂಥ ಜೀವಸಾರದ ಪ್ರಮಾಣವನ್ನು ಆಧರಿಸಿ ಸಣ್ಣ ಅಥವಾ ದೊಡ್ಡ ಪ್ರಮಾಣದಲ್ಲಿ ನಾವು ನಿರ್ಮಾಣ ಮಾಡ್ಕೋಬಹುದು. ಮಧ್ಯಮ ಗಾತ್ರದ ಸ್ಥಾವರಕ್ಕೆ 10 ಅಡಿ ಉದ್ದ, 5 ಅಡಿ ಅಗಲ ಮತ್ತು 4 ಅಡಿ ಎತ್ತರದ ಸಿಮೆಂಟ್ ತೊಟ್ಟಿಯನ್ನು 10 ಡಿಗ್ರಿ ಇಳಿಜಾರು ಇರೋ ರೀತಿಯಲ್ಲಿ ನಿರ್ಮಾಣ ಮಾಡ್ಕೋಬೇಕಾಗತ್ತೆ. ಮತ್ತು ಇಳಿಜಾರಿರುವಂಥ ಕಡೆಯಿಂದ 2 ಅಡಿ ಒಳಕ್ಕೆ 1 ಸೆಂಟಿಮೀಟರ್ ವ್ಯಾಸ ಇರುವಂಥ ಕಬ್ಬಿಣದ ಅಥವಾ PVC ಜಾಲರಿಯನ್ನು ಅಳವಡಿಸ್ಕೋಬೇಕು. ಮತ್ತು ಇಳಿಜಾರಿರುವಂಥ ಈ ತಳದ ಕೊನೆಯಲ್ಲಿ 5 ಸೆಂಟಿಮೀಟರ್ ವ್ಯಾಸದ ರಂಧ್ರವನ್ನು ಮಾಡಿ ರಂಧ್ರವನ್ನು 0.5 ಸೆಂಟಿಮೀಟರ್ ರಂಧ್ರಗಳಿರುವಂಥ ಜಾಲರಿಯಿಂದ ಮುಚ್ಚಬೇಕು. ಈ ಮೂಲಕ ಬಸಿದ ನೀರು ಹೊರಗಡೆ ಬರೋ ರೀತಿಯಲ್ಲಿ ಒಂದು ಕೊಳವೆಯನ್ನು ಜೋಡಿಸ್ಕೊಳ್ಬೇಕು. ಜೀವಸಾರವನ್ನು ತಯಾರಿಸೋದಕ್ಕೆ ಸಾವಯವ ಪದಾರ್ಥಗಳನ್ನು ಬಳಸೋದ್ರಿಂದ ಜೀರ್ಣಗೊಂಡ ಪದಾರ್ಥಗಳು ಜಾಲರಿಯನ್ನು ಮುಚ್ಚುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇದನ್ನು ತಡೆಗಟ್ಟೋದಕ್ಕೆ ಜಾಲರಿ ಮೇಲೆ ಸರಿಸುಮಾರು 2 ಕಿಲೋಗ್ರಾಂನಷ್ಟು ಸಣ್ಣ ಜಲ್ಲಿ ಕಲೆಗಳನ್ನು ಹರಡಬೇಕಾಗತ್ತೆ. ಈಗ ತೊಟ್ಟಿಯನ್ನು ನಾವು ತಯಾರು ಮಾಡಿಕೊಂಡ ಮೇಲೆ ಆ ತೊಟ್ಟಿನಲ್ಲಿ ಸುಮಾರು 5,600 ಲೀಟರ್ ನೀರನ್ನು ನಾವು ಶೇಖರಣೆ ಮಾಡ್ಕೋಬಹುದಾಗಿರುತ್ತೆ. ಇಂತಹ ತೊಟ್ಟಿನಲ್ಲಿ ಅಂದರೆ ಮೇಲ್ಗಡೆ ಒಂದು ಅರ್ಧ ಅಡಿ ಬಿಟ್ಟು ತುಂಡಾಗಿ ಕತ್ತರಿಸಿದಂತಹ ಅಂದರೆ 2-4 ಸೆಂಟಿಮೀಟರ್ ಉದ್ದ ಇರುವಂತಹ ಎಲ್ಲ ತರಹದ ಕೃಷಿ ತ್ಯಾಜ್ಯಗಳು, ಕಳೆಗಿಡಗಳು ಮತ್ತು 100 ಲೀಟರ್ನಷ್ಟು ಜೈವಿಕ ಅನಿಲ ಘಟಕದಿಂದ ಹೊರಗಡೆ ಬಂದಿರುವಂತಹ ರಾಡಿ ಅಥವಾ 100 ಕಿಲೋಗ್ರಾಂನಷ್ಟು ಸಗಣಿ ಮತ್ತು ಗೋಮೂತ್ರಗಳನ್ನು ಮಿಶ್ರಣ ಮಾಡಿ ನೀರನ್ನ ಸೇರಿಸಿ ಸುಮಾರು 3,000-4,000 ಲೀಟರ್ನಷ್ಟು ಇದಾಗುತ್ತೆ. ಇದನ್ನು 1 ತಿಂಗಳ ಕಾಲ ನಾವು ಪಚನಗೊಳಿಸಬೇಕಾಗತ್ತೆ. ಸೂಕ್ಷ್ಮಜೀವಿಗಳ ಪಚನ ಕ್ರಿಯೆಯಿಂದ ದೊರೆತಂತ ಜೀವಸಾರವನ್ನ ನೀರಾವರಿ ಮೂಲಕ ಬೆಳೆಗಳಿಗೆ ಉಣಿಸಬೇಕು. ಜೀವಸಾರವನ್ನ ತೆಗೆದ ನಂತರ ಪುನಃ ಅಷ್ಟೇ ಪ್ರಮಾಣದ ನೀರನ್ನ ಸೇರಿಸಿ 1 ವಾರ ಕಳೆಯೋದಕ್ಕೆ ಬಿಟ್ಟು ದೊರೆತಂತ ಜೀವಸಾರವನ್ನ 2ನೇ ಸಾರಿ ನಾವು ಉಪಯೋಗಿಸ್ಕೋಬೇಕು. ಮತ್ತೆ ಈ ಪಚನಗೊಳಿಸಿದ ನಂತರ ದೊರೆಯುವಂತಹ ತ್ಯಾಜ್ಯಗಳನ್ನ ಕಾಂಪೋಸ್ಟ್ ತಯಾರಿಸುವಂತಹ ಗುಂಡಿಗೆ ವರ್ಗಾಯಿಸಿ ಕಾಂಪೋಸ್ಟ್ ಅನ್ನು ತಯಾರಿಸೋದಕ್ಕೆ ಉಪಯೋಗಿಸಬೇಕಾಗತ್ತೆ. ಈ ರೀತಿಯಾಗಿ ಸಿದ್ಧಪಡಿಸಿದ ಜೀವಸಾರದಲ್ಲಿ ಅನೇಕ ಫಲಕಾರಿ ಅಂಶಗಳು ಸುಸ್ಥಿರ ಸಾವಯವ ಕೃಷಿಗೆ ಪೂರಕವಾಗಿರುತ್ತವೆ. ಜೀವಸಾರ ಕುರಿತು ಮಾಹಿತಿ ಕೇಳಿದ್ರಲ್ಲ, ನಮಸ್ಕಾರ. ತಜ್ಞವಾಣಿ ಕಾರ್ಯಕ್ರಮ ಕೇಳಿದ್ರಿ ರೈತ ಬಾಂಧವರೇ. ಈಗ ಶ್ರೀಮಂತ್ ಎಲ್ ಕಾಂಬಳೆ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳೋಣ. ರಾನುದಾಯ ದೇಶರಣರ ಸಂಗವ ಮಾಡೋ ಮರಣಾರ ತಾಲೆಗೆ ಕರುಣೆ ಶರಣರ ಸಂಗವ ಮಾಡೋ ಮರಣಾರೇ ತಾನಿಗೆ ಕರುಣಿಸಿ ಜಯರಾನುದಯಾದಿ ಶರಣರ ಸಂಗವ ಮಾಡೋ ಮರಣಾರೇ ತಾನಿಗೆ ಕರುಣಿಸಿ ಕರಿಸಲು ಬ್ಯಾಡೋ ಕರಿತರೆ ಕರಿಸಲು ಬ್ಯಾಡೋ ಬೆಕ್ಕ ವಿಲವ ಬೇಕಿದಣವಗ ಕರಿಸಲು ಬ್ಯಾಡೋ ಬೆಕ್ಕ ವಿಲವ ಬೇಕಿದಣವಗ ಕರಿಸಲು ಬ್ಯಾಡೋ ಅರಣದಯ ಶರಣರ ಸಂಗವ ಮಾಡೋ ಸರ್ವ ಪ್ರಾಣಿಗಳಲ್ಲದೆಯ ಕರುಣಾಗೆ ಶಾಡೋ ಸರ್ವ ಪ್ರಾಣಿಗಳಲ್ಲದೆಯ ಕರುಣಾಗೆ ಶಾಡೋ ಶರಣರ ಸಂಗ ಇದೇ ಕಲಾವಿದರಿಂದ ಇನ್ನೊಂದು ಭಜನೆ ಪದ ಕೇಳೋಣ ಅಂತ. ಭಕ್ತಿಯಲಿಂದೇ ಭಜನ ಮಾಡಿದರೆ ದೇವರನ ಮಗಲಿತಾನು ಮನು ಮಾಡೋ ನೀ ಶಿವ ಧ್ಯಾನ ಮನು ಮಾಡೋ ನೀ ಶಿವ ಭಜನ ಭಕ್ತಿಯಲಿಂದೇ ಭಜನ ಮಾಡಿದರೆ ದೇವರನ ಮಗಲಿತಾನು ಮನು ಮಾಡೋ ನೀ ಶಿವ ಧ್ಯಾನ ಮನು ಮಾಡೋ ನೀ ಗುರು ಭಜನ ಅಲ್ಲಯ್ಯ ಹಿಂಗ ಅಂತಾನ ಅನ್ನ ಮಸರ ಬುತ್ತಿ ಬೇಡ್ಯಾನ ಅಲ್ಲಯ್ಯ ಹಿಂಗ ಅಂತಾನ ಅನ್ನ ಮಸರ ಬುತ್ತಿ ಬೇಡ್ಯಾನ ಮನೆಗೆ ಹೋಗಿ ತರುವರದೊಳಗೆ ಮನೆಗೆ ಹೋಗಿ ತರುವರದೊಳಗೆ ಮಲ್ಲಯ್ಯ ಮಾಯಾಗಿ ಹೋಗ್ಯಾರ ಮಾಡೋ ನೀ ಗುರು ಧ್ಯಾನ ಮಾಡು ಮಾಡೋ ನೀ ಶಿವ ಭಜನ ಭಕ್ತಿಯಲಿಂದೇ ಭಜನ ಮಾಡಿದರ ದೇವರ ನಮ ಬಲತಾನ ಮಾಡು ಮಾಡೋ ನೀ ಶಿವ ಧ್ಯಾನ ಮಾಡು ಮಾಡೋ ನೀ ಗುರು ಭಜನ ಅಂತ ಮಾಡಿರಿ ಮಲ್ಲಯ್ಯ ಅಂತಾನ ಉಣಸು ತಾನ ಬಿಡಲಂತಾನ ಕಾತ ಮಾಡಿರಿ ಮಲ್ಲಯ್ಯ ಅಂತಾನ ಉಣಸು ತಾನ ಬಿಡಲಂತಾನ ತಿರಗಿ ತಿರಗಿ ಅವ ಬೇಜಾರ ಬಂದ ಮೇಲೆ ಶ್ರೀ ಶೈಲ